ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಾವು ಹೆಚ್ಚಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇರೋದು ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಗ್ಗೆ. ಈ ಒಂದು ಹುಳುಗಳಿಂದ ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಇರುವುದನ್ನ ನಾವು ಗಮನಿಸ್ತೇವೆ. ಇದೀಗ ಎಮ್ಮೆ ಮತ್ತು ಕರುಗಳಲ್ಲಿ ದುಂಡು ಹುಳುಗಳ ಬಾಧೆಯನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದರ ಕುರಿತಾಗಿ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿ ಶಾಸ್ತ್ರ ವಿಭಾಗದ ಡಾಕ್ಟರ್ ಆದ್ಯಪ್ಪ ಜಿ ಸಹಾಯಕ ಪ್ರಾಧ್ಯಾಪಕರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆದ್ಯಪ್ಪ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ಈಗ ನಾವು ಬಹಳ ಮುಖ್ಯವಾದಂತಹ ಒಂದು ಸಮಸ್ಯೆ ರೈತರು ಎದುರಿಸುತ್ತಿರುವ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಎಮ್ಮೆ ಕರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದುಂಡು ಹುಳುಗಳ ಬಾಧೆ ಯಾವುವು ಅಂತ ಸ್ವಲ್ಪ ವಿವರಿಸ್ತೀರಾ? ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಾಧೆ ಅಂತಂದ್ರೆ ಪ್ರಮುಖವಾಗಿ ಅಸ್ಕ್ಯಾರಿಯೋಸಿಸ್ ಅಂತಕ್ಕಂತ ಒಂದು ದುಂಡು ಹುಳು ಬಹಳಷ್ಟು ರೈತರಿಗೆ ಕಂಟಕವಾಗಿದೆ. ಅದು ಒಂಥರ, ಯಾಕಂತಂದ್ರೆ ಪಶ್ಚಿಮ ಗೋದಾವರಿ ಜಿಲ್ಲೆಯ ಜಾನುವಾರು ಸಾಕಾಣಿಕೆ ಕೇಂದ್ರದಲ್ಲಿ ಒಂದು ಅಧ್ಯಯನ ಮಾಡಲಾಗಿ 1132 ಎರಡು ವರ್ಷದಲ್ಲಿ ಕರು ಜನಿಸಿದೆ. ಅದರಲ್ಲಿ 73% ಕರುಗಳು ಮರಣ ಹೊಂದಿವೆ ಕಾರಣಾಂತರಗಳಿಂದ. ಅದರಲ್ಲಿ ಬಹುಮುಖ್ಯವಾದದ್ದು ಈ ಅಸ್ಕ್ಯಾರಿಯೋಸಿಸ್ ಅಂತಕ್ಕಂತ ಒಂದು ದುಂಡು ಹುಳುಗಳಿಂದ ಎಮ್ಮೆ ಕರುಗಳು 1-4 ತಿಂಗಳೊಳಗೆ ಮರಣ ಹೊಂದುತ್ತವೆ. ಅಂದ್ರೆ ನೀವು ಹೇಳೋ ಪ್ರಕಾರ ದುಂಡು ಹುಳುಗಳ ಬಾಧೆ ಹೆಚ್ಚಾದ್ರೆ ಖಂಡಿತವಾಗಿಯೂ ಅವು ಪ್ರಾಣಹಾನಿ ಆಗ್ತದೆ ಅಂತ? ಪ್ರಾಣಹಾನಿ ಚಿಕಿತ್ಸೆ ಸರಿಯಾದ ಟೈಮ್ಗೆ ನಾವು ಕೊಡಿಸದೇ ಇದ್ದಲ್ಲಿ ಡೆಫಿನೆಟ್ ಆಗಿ ಮರಣ ಹೊಂದುತ್ತವೆ ಕರುಗಳು. ಎಮ್ಮೆ ಕರುಗಳಲ್ಲಿ ಇದು ಬಹಳ ಮುಖ್ಯವಾದ ಬಹುಮುಖ್ಯವಾದ ಸಮಸ್ಯೆ ಅಂತಂದ್ರೆ ಇದು ಅಸ್ಕ್ಯಾರಿಯೋಸಿಸ್ ಅಂತಕ್ಕಂತ ಒಂದು ದುಂಡು ಹುಳು ಬಾಧೆ. ಇದು ಎಮ್ಮೆ ಕರುಗಳಲ್ಲಿ ಮಾತ್ರ ಬರ್ತದೆ ಹೇಗೆ ಅಂತ? ಇದು ದನ ಕರುಗಳಲ್ಲಿ, ಆಕಳುಗಳಲ್ಲಿ ಕಡಿಮೆ. ಬಹುಮುಖ್ಯವಾಗಿ ಎಮ್ಮೆ ಕರುಗಳಲ್ಲಿ ಇದು ಬಹಳಷ್ಟು ಕಂಡು ಬರ್ತದೆ. ಬಹಳಷ್ಟು ರೈತರು ಹೇಳ್ತಾ ಇರ್ತಾರೆ ಈ ಎಮ್ಮೆ ಕರು ಮಂಕಾಗಿದೆ, ಹಾಲು ಕುಡಿತಾ ಇಲ್ಲ. ಅಂದ್ರೆ ಈಗ ಈ ಜಂತು ಬಾಧೆಗಳಪಟ್ಟ ಕರುಗಳಲ್ಲಿ ಕಂಡು ಬರುವಂತಹ ರೋಗ ಲಕ್ಷಣ ಯಾವುದು, ಯಾವ ರೀತಿ ಇರ್ತದೆ ಅಂತ ಈ ಬಾಧೆ ತಟ್ಟಿದ ಕೂಡಲೇ? ಈ ಬಾಧೆ ಬಗ್ಗೆ ಬಹಳಷ್ಟು ತಿಳ್ಕೋಬೇಕು ರೈತರು. ಯಾಕಂತಂದ್ರೆ ರೈತರು ಹೊಲಗದ್ದೆಗಳಿಗೆ ಹೋಗಲಿಕ್ಕೆ ಬಹಳಷ್ಟು ಆತುರದಿಂದ ಇರ್ತಾರೆ. ಈ ಎಮ್ಮೆ ಕರು ಬಗ್ಗೆ ಅವರು ಬಹಳಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ, ನಿಷ್ಕಾಳಜಿ ವಹಿಸ್ತಾರೆ. ಈಗ ಕರು ಹಾಲು ಕುಡಿತಾ ಇಲ್ಲ ಅಂತಂದಾಗ ಅದು ಕುಡಿತದ ಬಿಡು ಅಂತ ಹೇಳಿ ಹೋಗ್ಬಿಡ್ತಾರ ಅವ್ರು. ಹೀಗೆ 2 ದಿನ ಕರು ಮಂಕಾಗಿದ್ದು ನೋಡಿನೂ ಹಾಗೆ ಹೋದ್ರೆ 3ನೇ ದಿನಕ್ಕೆ ಅದು ಎದ್ದಳಕ್ ಬರಲಾರದ ಪರಿಸ್ಥಿತಿಯಲ್ಲಿ ರೈತರು ಏನ್ ಮಾಡ್ತಾರೆ, ಅವಾಗ ಪಶುವೈದ್ಯರ ಹತ್ರ ಹೋಗ್ತಾರೆ. ಮರುದಿನನೇ ಅದು ಸಾವನ್ನಪ್ತದೆ. ಅವಾಗ ಏನಾಗತ್ತೆ ರೈತರಿಗೆ, ಏನು ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಮೊದಲನೇ ದಿನದಲ್ಲಿನೇ ಎಚ್ಚೆತ್ತುಕೋಬೇಕು ನಮ್ಮ ರೈತ ಬಾಂಧವರು, ಆ ಕರು ಬೇದಿ ಇದೆ, ಏನಾದರೂ ಹಾಲು ಕುಡಿಯದೆ ಮಂಕಾಗಿದೆ, ದೇಹ ಬಡಕಲಾಗಿದೆ, ಏನಾದರೂ ದೊಡ್ಡ ಹೊಟ್ಟೆ ಆಗಿದೆ ಅಂತಂದ್ರೆ ಅದರಲ್ಲಿ ದುಂಡು ಹುಳು ಸಮಸ್ಯೆ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಕೂಡಲೇ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕಾಗತ್ತೆ ರೈತರು. ಇನ್ನು ಬಹಳಷ್ಟು ಲಕ್ಷಣಗಳಿವೆ, ಒಂದಲ್ಲ. ಈ ಒಂದು ದುಂಡು ಹುಳು ಸಮಸ್ಯೆ ಬಂದಾಗ ಬರೀ ಬೇದಿ ಆಗೋದು ಅಷ್ಟೇ ಅಲ್ಲ, ಆ ಒಂದು ಕೂದಲು, ಕರುಗಳಲ್ಲಿ ಏನ್ ಕೂದಲು ಇರುತ್ತೆ ಅದು ಒರಟಾಗಿರುತ್ತೆ, ಎದ್ದು ನಿಂತಿರ್ತವೆ, ಚರ್ಮ ಒರಟಾಗಿದ್ದು ಕಾಂತಿ ಇಲ್ಲದ ಕಣ್ಣುಗಳು, ಒಂದು ಪೇಲವ ಕಣ್ಣುಗಳು ಇರ್ತವೆ, ಪೇಲ್ ಕಾಂತಿ ಇಲ್ಲದ ಕಣ್ಣುಗಳು, ಮತ್ತೆ ಗದ್ದ ಬಾತಿರುತ್ತೆ, ಬಾವು ಬಂದಿರುತ್ತೆ. ಓಹೋ, ಬಾವು ಬರುವುದು ಕೂಡ ಅದರ ಲಕ್ಷಣ. ಹೊಟ್ಟೆ ಬಂದಿರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸಗಣಿಯಲ್ಲಿ ಜಂತುಗಳು ಬೀಳುವಂತ ಸಂದರ್ಭಗಳು ಇವೆ. ಅಂದ್ರೆ ಸಗಣಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ರೈತರಿಗೆ? ಕೆಲವೊಂದು ಅಂದ್ರೆ ಎಲ್ಲಾ ಲಕ್ಷಣಗಳು ಒಂದೇ ಸರಿ ಗೋಚರಿಸುವುದಿಲ್ಲ, ಒಂದು 2-3 ಕೂಡ ಒಂದು ಅಂತ. ಇದು ಕೂಡ ಒಂದು ಲಕ್ಷಣ, ಒಂದು ಹೊಟ್ಟೆ ಬಂದಿರೋದು ಇಲ್ಲ ಕೂದಲು ಹೊರಟಾಗಿರೋದು, ಯಾವ್ದಾದ್ರು ಒಂದು ವೀಕ್ ಅಂದ್ರೆ ಅದಕ್ಕೆ ನಡೆದಾಡೋದಕ್ಕೆ ಶಕ್ತಿನೇ ಇರೋದಿಲ್ಲ, ಕೃಶಕಾಯವಾಗಿರ್ತದೆ, ಆತರ ಯಾವ್ದಾದ್ರು 2 ಲಕ್ಷಣಗಳಿದ್ರು ತಕ್ಷಣ ಪಶುವೈದ್ಯರ ಹತ್ರ ನಾವು ಔಷಧಿ ಕೊಡಿಸಬೇಕಾಗುತ್ತೆ, ಜಂತುನಾಶಕವನ್ನ ಕುಡಿಸಬೇಕಾಗುತ್ತೆ. ಎಮ್ಮೆ ಕರುಗಳು ಮೇಯುತ್ತಿದ್ದರೂ ನಡೆದಾಡಲು ಶಕ್ತಿ ಇಲ್ಲದಂತಾಗುತ್ತದೆ. ಕೊನೆಯಲ್ಲಿ ಒಂದೇ ಜಾಗದಲ್ಲಿ ಮಲಗಿ ಅವು ಗಾಯ ಕಾಣಿಸಿಕೊಳ್ತವೆ ಸರ್. ಒಂದೇ ಕಡೆಯಲ್ಲಿ ಮಲಗಿ? ಹೌದು. ಅಂದ್ರೆ ಇಲ್ಲಿ ಮಲಗಿರ್ತದೆ, ಅದರ ಅಡಿಭಾಗದಲ್ಲಿ ಗಾಯಗಳು ಆಗ್ತವೆ. ಅಂದ್ರೆ ಅವರಿಗೆ ನಡಿಲಿಕ್ಕೆ ಶಕ್ತಿ ಇಲ್ಲದಕ್ಕೆ ಮಲಗುತ್ತವೆ, ಮೈಯಲ್ಲಿ ಚೈತನ್ಯ ಇಲ್ಲದಂತಾಗಿ ಅವು ಮಲಗಿ ಅವು ಗಾಯಗಳು ಉಣ್ಣುಗಳಾಗ್ತವೆ. ಜಂತುಗಳಲ್ಲಿ ಕಂಡು ಬರ್ತಕ್ಕಂತ ಪ್ರಭೇದಗಳಿವೆ. ಜಂತುಗಳಲ್ಲಿ ಯಾವ ಯಾವ ಪ್ರಭೇದಗಳಿವೆ ಮತ್ತು ಅದನ್ನು ವಿಂಗಡಣೆ ಹೇಗೆ ಮಾಡ್ತಾರೆ ಆದ್ಯಪ್ಪ ಅವರೇ? ಜಂತುಗಳಲ್ಲಿ 3 ಪ್ರಭೇದಗಳಿವೆ. ಯಾವೆಲ್ಲ? ಒಂದು ನಾವೇನ್ ಹೇಳಿದ್ವಿ ದೊಡ್ಡ ಸಮಸ್ಯೆ ಅಂತಂದ್ರೆ ದುಂಡು ಹುಳು ಪ್ರಭೇದ, ಇನ್ನೊಂದು ಚಪ್ಪಟೆ ಹುಳು ಪ್ರಭೇದ ಅಂತ ಇದೆ, ಇನ್ನೊಂದು ಲಾಡಿ ಹುಳು ಅಂತ ಬರ್ತದೆ. ಈ ಮೂರು ಪ್ರಭೇದಗಳಲ್ಲಿ ಎಮ್ಮೆ ಕರುಗಳಲ್ಲಿ ಬಾಧಿಸುತ್ತಿರೋದಂತಂದ್ರೆ ದುಂಡುಗಳು ಬಾಧೆ ಪ್ರಮುಖವಾಗಿ. ಈ ಒಂದು ಬಾಧೆಗೆ ಕಾರಣಗಳು ಏನಪ್ಪಾ ಅಂತಂದ್ರೆ, ಈಗ ನಮ್ಮ ರೈತರು ಸಾಮಾನ್ಯವಾಗಿ ಕಲುಷಿತ ನೀರು, ಕಲುಷಿತ ಆಹಾರ ಸೇವನೆಯಿಂದ ಈ ಒಂದು ಜಂತು ಬಾಧೆ ಬರ್ತದೆ. ಅಂದ್ರೆ ಕಲುಷಿತ ಆಹಾರವನ್ನು ಕೊಡುವುದರಿಂದ ಅಥವಾ ತಿನ್ನುವುದರಿಂದ ಈ ರೀತಿ ಕಲುಷಿತ ಅಂದ್ರೆ ನಾವು ಜಾಗ್ರತೆ ವಹಿಸಬೇಕಾದ ಅದರ ಆಹಾರದ ಬಗ್ಗೆ ಕೂಡ. ಆಹಾರದ ಬಗ್ಗೆ ಆ ಕಲುಷಿತ ಹೇಗೆ ಆಗತ್ತಂದ್ರೆ, ಈಗ ಎಮ್ಮೆ ಅದರದ್ದು ಸಗಣಿ ಆಗಿರ್ಬೋದು, ಇಲ್ಲ ಅದರದ್ದು ಹಾಲಿನ ಮುಖಾಂತರ ಕೆಲವೊಂದ್ ಟೈಮ್ ಈ ಒಂದು ಜಂತು ಕರುಗಳಲ್ಲಿ ಕೂಡ ಪ್ರಸರಣ ಆಗ ಸಂಭವ ಇದೆ ಸರ್. ಮುಖ್ಯವಾಗಿ ಈ ಶಂಕದ ಹುಳು ಅಂತ ಹೇಳ್ತೀವಿ, ಶಂಕದ ಹುಳುದಿಂದ ಈ ಚಪ್ಪಟೆ ಹುಳು ಪ್ರಸರಣವಾಗುತ್ತೆ. ಆ ಶಂಕದ ಹುಳುಗಳಲ್ಲಿ ಮರಿಗಳು ಉತ್ಪಾದನೆ ಆಗಿ ಇನ್ನೊಂದು ಎಮ್ಮೆಗೆ ಅದು ಪ್ರಸರಣ ಆಗುತ್ತೆ. ಒಂದು ಎಮ್ಮೆಯಿಂದ ಇನ್ನೊಂದು ಎಮ್ಮೆಗೆ ಅದೇ ತರ ಅವು ಪ್ರಸರಣ ಆಗ್ತವೆ. ಈಗ ಜೌಗು ಪ್ರದೇಶ ಇರಬಹುದು, ಅಂತಲ್ಲೇ ಮೇಯಲು ಬಿಟ್ಟಾಗ ದನಕರುಗಳನ್ನ ಅಲ್ಲಿ ಈ ಒಂದು ಜಂತು ಬಾಧೆ ಹಬ್ಬತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ನೀವು ಹರಡುವ ವಿಧಾನವನ್ನ ಈಗ ಹೇಳ್ತಾ ಇದ್ದೀರಿ ಅಲ್ವಾ? ಅಂದ್ರೆ ಆರೋಗ್ಯದ ಬಗ್ಗೆ, ಅದರ ಆಹಾರದ ಬಗ್ಗೆ, ಅದರ ತಿನಿಸುಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಎರಡನೇದು ಅದು ಹರಡದಂತೆ ತಡೀಲಿಕ್ಕೆ ವಿಧಾನಗಳನ್ನು ಕೂಡ ನಾವು ಬಳಸಬೇಕು. ಬೇರೆ ಯಾವುದೆಲ್ಲ ವಿಧಾನಗಳಿವೆ ಹರಡುವಂತದ್ದು, ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ? ಕರುಗಳಿಗೆ ಜಂತು ಬಾಧೆ ಹರಡುವ ವಿಧಾನ ಅಂತಂದ್ರೆ ಆ ದುಂಡು ಹುಳುಗಳ ಮೊಟ್ಟೆ ಮತ್ತು ಮರಿ ಇರ್ತವೆ. ಆ ಮರಿ ದನಕರುಗಳಿಗೆ ಏನು ಹೊರಗಡೆ ಮೇಯಕ್ ಬಿಡ್ತೀವಿ, ಮೇಯಲು ಬಿಟ್ಟಾಗ ಅಲ್ಲಿ ಮರಿಗಳು ಅಂಟಿಕೊಂಡಿರ್ತವೆ. ಮುಂಜಾನೆ ನಾವು ದನಕರುಗಳನ್ನು ಹೊಡ್ಕೊಂಡು ಹೋದಾಗ ಅಲ್ಲಿ ಡ್ಯೂ ಇರ್ತದೆ, ಅಲ್ಲಿ ಮರಿಗಳು ಅಂಟಿಕೊಂಡಿರ್ತವೆ. ಅದು ಹೊಟ್ಟೆ, ಅವು ಮೇಯ್ದಾಗ ಹೊಟ್ಟೆ ಸೇರ್ಕೊಳತ್ತೆ. ಈ ತರ ಅವು ಒಂದು ದನದಿಂದ ಇನ್ನೊಂದಿಗೆ ಹರಡಬಹುದು. ಮೊಟ್ಟೆಯನ್ನು ತಿಂದಾಗ ಅದು ಹರಡ್ತದೆ. ಇನ್ನೊಂದು ಅಂತಂದ್ರೆ ಕರುಗಳಲ್ಲಿ ಯಾವ ತರ ಬರುತ್ತೆ, ಎಮ್ಮೆ ಕರುಗಳು ಒಂದು ತಿಂಗಳು ಕರುಗಳು ನೀವು ಮೇಯಕ್ಕೆ ಬಿಡೋದಿಲ್ಲ, ಅದು ಹೇಗೆ ಹರಡುತ್ತೆ ಈ ದುಂಡುಗಳು ಬಾಧೆ ಅಂತ ಕೇಳ್ಬೋದು. ಸಹಜವಾದ ಪ್ರಶ್ನೆ ಅದು. ಇದು ಹೇಗೆ ಹರಡುತ್ತಂದ್ರೆ ಪ್ಲಾಸೆಂಟಾ ಮಾಸ್ ಮುಖಾಂತರ, ಮಾಸ್ ಅಂತ ಹೇಳ್ತಾರ ಸತ್ತೆ, ಇಲ್ಲ ರಕ್ತದ ಮುಖಾಂತರ ಕೂಡ ಈ ದುಂಡು ಹುಳುಗಳ ಮರಿಗಳು ಹರಡುವ ಸಾಧ್ಯತೆ ಇದೆ. ಎಮ್ಮೆಯಿಂದ ಆ ಒಂದು ಪೀಟಸ್ ನಲ್ಲಿ ಇರತಕ್ಕಂತ ಕರುವಿಗೆ ಇನ್ನೂ ಹುಟ್ಟೋದಕ್ಕಿಂತ ಮುಂಚೆನೆ ಹರಡಬಹುದು. ಓಹೋಹೋ. ಇನ್ನೊಂದು ಅಂತಂದ್ರೆ ಹುಟ್ಟಿದ ಮೇಲಿನೂ ಕೂಡ ಕೊಲೆಸ್ಟ್ರಮ್ ಅಂದ್ರೆ ಎರಡು ದಿನ ಒಂದಿನದಲ್ಲಿ ಆ ಕೊಲೆಸ್ಟ್ರಮ್ ಏನ್ ಬರುತ್ತೆ ಆ ಹಾಲಿನ ಮುಖಾಂತರ ಈ ಕರುಗಳ ಹೊಟ್ಟೆಯನ್ನ ಸೇರಿಕೊಳ್ಳುತ್ತೆ. ಮರಿ ಹೊಟ್ಟೆಯನ್ನ ಸೇರಿಕೊಂಡು ಹಾಲಿನ ಮುಖಾಂತರ ಕೂಡ ಪಸರಿಸುತ್ತೆ. ಹೌದು ಹೌದು. ಈ ಮರಿಗಳು ದನದ ಹೊಟ್ಟೆಯಲ್ಲಿ ಇರ್ತವೆ, ಅದು ಈದ ನಂತರ ಕೂಡ ಹಾಲಿನ ಮುಖಾಂತರ ಕೊಲೆಸ್ಟ್ರಮ್ ಮುಖಾಂತರ ಈ ಕರುಗಳು ಕುಡಿದಾಗ ಸೀದಾ ಹೊಟ್ಟೆಯಲ್ಲಿ ಹೋಗುತ್ತೆ. ಹೊಟ್ಟೆಯಲ್ಲಿ ಒಂದು ವಾರದಲ್ಲಿನೇ ಆ ಒಂದು ಮರಿಗಳು ದೊಡ್ಡವು ಆಗಿ ಬೇದಿ ಕಾಣಿಸಿಕೊಳ್ಳುತ್ತೆ, ಕರುಗಳಲ್ಲಿ ಬೇದಿ ಕಾಣಿಸಿಕೊಳ್ಳುತ್ತೆ. ಇದು ಬಹಳ ಮುಖ್ಯವಾದ ಪ್ರಸರಣ ಒಂದು ಭಾಗ. ಈಗ ಸಹಜ ಒಂದು ಕುತೂಹಲ ಹುಟ್ಟಿದೆ ಅದೇಪ ಅವರು ಏನಂತ ಹೇಳಿದ್ರೆ, ಈಗ ಕರು ತನ್ನ ತಾಯಿಯ ಹಾಲನ್ನ ಕುಡಿದಾಗ ಅದು ಪಸರಿಸುತ್ತೆ ಅಂತ ಹೇಳಿ, ಕೆಲವೊಮ್ಮೆ ಆ ಹಾಲನ್ನ ಮನುಷ್ಯರು ಉಪಯೋಗ ಮಾಡ್ತಾರಲ್ಲ, ಮನುಷ್ಯರು ಉಪಯೋಗ ಮಾಡಿದಾಗ ಅದು ಮನುಷ್ಯರಲ್ಲಿ ಬೆಳವಣಿಗೆ ಆಗಲ್ಲ. ಓಹೋ, ಇದೊಂದು ಬಹಳ ಒಳ್ಳೇದು ನೋಡಿ. ಇದು ಒಂದು ಏನಿರುತ್ತದೆ ಡೆವಲಪ್ಮೆಂಟ್ ಅಂತೀವಿ ನಾವು ಅದಕ್ಕೆ, ಅದು ಬೆಳವಣಿಗೆ ಅದು ಕರುಗಳಲ್ಲಿ ಆಗತ್ತೆ. ಅದರ ಆ ಜೀವಕೋಶದಲ್ಲಿ ಅದು ಬೆಳೆಯುತ್ತೆ. ಇದು ಒಂದು ಸ್ಪೀಸೀಸ್ ಸ್ಪೆಸಿಫಿಕ್ ಇರುತ್ತೆ. ಹಾಲನ್ನ ನಾವು ಬಾಯ್ಲ್ ಮಾಡ್ಕೊಂಡು ಕುದಿಸ್ತೇವೆ. ಕುದಿಸಿ ಕುಡಿಯೋದ್ರಿಂದ ಪ್ರಸರಣ ಕಡಿಮೆ. ಅದೇ ಪವರ್ ಈಗ ಹೇಳಿ, ಈ ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಗ್ಗೆ ನೀವು ಯಾವ ರೀತಿ ಲಕ್ಷಣ ಇದೆ ಎಲ್ಲ ಹೇಳಿದ್ರಿ, ಈ ಬಾಧೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದಲ್ಲ? ಜಂತು ಬಾಧೆಯಿಂದ ಆಗುವ ಪರಿಣಾಮಗಳಂತಂದ್ರೆ, ಈಗ ಜಂತುಗಳು ಜಠರದಲ್ಲಿ ಇರ್ತವೆ, ಕರುಳಿನಲ್ಲಿ ಇರ್ತವೆ, ಮತ್ತೆ ಲಿವರ್ ಶ್ವಾಸಕೋಶ ಅಂದ್ರೆ ಲಂಗ್ ಅಲ್ಲಿ ಏನ್ ಮಾಡ್ತವೆ ಇವೆಲ್ಲ ಚಲ್ಲಾ ಪಿಲ್ಲಿ ಆಗಿ ಓಡಾಡ್ತವೆ. ಅಂದ್ರೆ ಅವಕ್ಕೆ ಇಷ್ಟ ಆದಂಗೆ ಓಡಾಡ್ಬಿಟ್ಟು ಅಲ್ಲಿ ಇರ್ತಕ್ಕಂತ ಟಿಶ್ಯೂ ಅನ್ನ ತಿಂದು ಉರಿಯಾತ ಇನ್ಫ್ಲಮೇಷನ್ ಅಂತೀವಿ ಅದಕ್ಕೆ, ಉರಿಯಾತ ಅನ್ನ ಉಂಟು ಮಾಡಿ ರೋಗದ ತೀವ್ರತೆ ಏನಿರುತ್ತೆ ಇದು ಆ ಒಂದು ಜಂತುಗಳ ಸಂಖ್ಯೆಗೆ ಅನುಗುಣವಾಗಿರುತ್ತೆ. ಆ ಒಂದು ರೋಗದ ತೀವ್ರತೆ ಸ್ವಲ್ಪ ಸ್ವಲ್ಪ ಇದ್ರೆ ಜಂತುಗಳು ರೋಗ ತೀವ್ರತೆ ಕಡಿಮೆ ಇರುತ್ತೆ. ಯಾವಾಗ ಈ ಜಂತುಗಳು ಜಾಸ್ತಿ ಆಗ್ತವೆ, ಇದೆಲ್ಲ ಚಲ್ಲಾಪಿಲ್ಲಿ ಆಗಿ ಓಡಾಡಿ ಆ ಲಿವರ್ ಅಂತಕ್ಕಂಥದ್ದನ್ನ ಡ್ಯಾಮೇಜ್ ಮಾಡಿ ಗದ್ದ ಬಾವು ಬರ್ತಕ್ಕಂತ ಸಂಭವ ಇರ್ತದೆ, ಆ ಪ್ರಾಣಿಗಳು ಈ ಕರುಗಳು ಸಾಯ್ತಕ್ಕಂತ ಸಮಸ್ಯೆ ಜಾಸ್ತಿ ಇದರಲ್ಲಿ. ಈ ಕರುಗಳ ಊತ ಏನ್ ಕಾಣಿಸ್ಕೊಳ್ಳುತ್ತೆ, ಉರಿಯಾತದಿಂದ ಬೇದಿ ಉಂಟಾಗುತ್ತೆ, ಬೇದಿಯಿಂದ ಕರುಗಳ ಮೈಯಲ್ಲಿರುವ ನೀರಿನ ಅಂಶ ಕಡಿಮೆ ಆಗಿ ಅವು ಡಿಹೈಡ್ರೇಟೆಡ್ ಆದಂಗೆ ಕಾಣ್ತವೆ. ಕರುಗಳಲ್ಲಿ ಈ ಜೀರ್ಣ ಆಗಿರ್ತಕ್ಕಂತ ಪಚಿಸಿದ ಆಹಾರವನ್ನ ಆ ಒಂದು ಜಂತುಗಳು ತೆಗೆದುಕೊಂಡ್ಬಿಟ್ಟು ಕರುಗಳಿಗೆ ಅದನ್ನ ದೊರಕದ ಹಾಗೆ ಮಾಡ್ತವೆ. ಆ ಪಚಿಸಿದ ಆಹಾರವನ್ನ ಈ ಜಂತುಗಳು ಹೀರಿಕೊಳ್ತವೆ. ಹೀರಿಕೊಂಡು ಕರುಗಳಿಗೆ ಸಿಗದ ಹಾಗೆ ಮಾಡಿ ಕರುಗಳಿಗೆ ರಕ್ತಹೀನತೆ ಉಂಟಾಗುತ್ತೆ. ರಕ್ತಹೀನತೆ ಉಂಟಾಗಿ ಶಕ್ತಿಹೀನತೆಯಿಂದ ಬಳಲಬಹುದು. ಹೌದು, ರಕ್ತಹೀನತೆ ಆದ್ರೆ ತಕ್ಷಣದ ಪರಿಣಾಮನೇ ಅದು. ಹೌದು ಸರ್, ಈಗ ದೇಹದಲ್ಲಿ ಇದೇ ರೀತಿಯಾಗಿ ಪ್ರೋಟೀನ್ ಅಂಶ ಕಡಿಮೆ ಆಗಿ ಗದ್ದ ಭಾವ ಬರ್ತಕ್ಕಂತ ಒಂದು ಬಹಳಷ್ಟು ಜನ ನೋಡಿರ್ತಾರ. ಅದು ಗದ್ದ ಭಾವ ಯಾಕೆ ಬರುತ್ತೆ ಅಂದ್ರೆ ಇವೆಲ್ಲ ಪ್ರೋಟೀನ್ ಅಂಶ ಕಡಿಮೆ ಮಾಡಿ ಜಂತುಗಳು ಅಲ್ಲಿ ಗದ್ದ ಭಾವ ಉಂಟಾಗ್ತಕ್ಕಂತ ಒಂದು ಸಂಭವ ಇರುತ್ತೆ. ಇದೇ ತರ ಮೊಣಕಗಳು ಬೆದಿಗೆ ಬರ್ಬೇಕಂತಂದ್ರೆ ಈ ಜಂತುಗಳು ಇದ್ರೆ 8-12 ತಿಂಗಳು ಜಾಸ್ತಿ ತಗೊಳ್ತವೆ ಬೆದಿಗೆ ಬರ್ಲಿಕ್ಕೇನು. ಈ ಒಂದು ಜಂತು ಬಾಧೆ ಕಾರಣ ಬೆದಿಗೆ ಬರೋದಿಲ್ಲ ಬೇಗ. ಈ 3 ವರ್ಷ ಆಯ್ತು ನಮ್ಮ ಒಂದು ಮೊಣಕ ಬೆದಿಗೆ ಬರ್ತಾ ಇಲ್ಲ, ಅದಕ್ಕೆ ಕಾರಣ ಇದು ಇರ್ತದೆ. ಈ ಒಂದು ಜಂತು ಬಾಧೆಯನ್ನು ಕೂಡ ಒಂದು ಅದಕ್ಕೆ ಪ್ರಮುಖ ಕಾರಣ ಆಗುತ್ತೆ. 8-12 ತಿಂಗಳು ಮುಂದೆ ಹೋಗುತ್ತೆ ಬೆದಿಗೆ ಬರೋದು. ಸೊ 4 ವರ್ಷ ಆಗ್ಬಹುದು, 3 ವರ್ಷಕ್ಕೆ ಬರೋದು, 4 ವರ್ಷ ತನಕ ಕಾಯ್ಬೇಕಾಗತ್ತೆ ರೈತರು. ಆನಂತರ ಪ್ರತಿರೋಧಕ ಶಕ್ತಿ ಕೂಡ ಕುಂದುತ್ತಾ ಹೋಗುತ್ತೆ. ಯಾವುದೇ ಒಂದು ಲಸಿಕೆ ನೀವು ಹಾಕಿದ್ರು ಕೂಡ ಆ ಲಸಿಕೆ ಇನ್ಫ್ಯಾಕ್ಟ್ ಬರೋದಿಲ್ಲ, ಪರಿಣಾಮ ಆಗುದಿಲ್ಲ ಆಗುದಿಲ್ಲ. ಇದು ಜಂತು ಹುಳುಗಳಿದ್ರೆ ಪ್ರತಿರೋಧಕ ಶಕ್ತಿ ದೇಹದಲ್ಲಿರ್ತಕ್ಕಂತ ಪ್ರತಿರೋಧಕ ಶಕ್ತಿ ಬೆಳೆಯೋದಿಲ್ಲ. ಆಮೇಲೆ ಜಂತು ಬಾಧೆ ತೀವ್ರವಾಗಿದ್ದಾಗ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದಲ್ಲಿ ಕರುಗಳು ಮರಣ ಹೊಂದುತ್ತೆ. ಜಂತು ಬಾಧೆಗೊಳಪಟ್ಟ ಕರುಗಳಿಗೆ ಚಿಕಿತ್ಸೆ ಅದು ಬಹಳ ಪ್ರಮುಖವಾದಂತ ಅಂಶ. ಏನಂದ್ರೆ ಈ ಜಂತು ಬಾಧೆಗೊಳಪಟ್ಟಂತ ಕರುಗಳನ್ನ ಚಿಕಿತ್ಸೆ ಮಾಡುದು, ಅದರ ಪಾಲನೆ ಮಾಡುದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ. ರೈತರಿಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಈ ಜಂತು ಬಾಧೆ ಒಳಪಟ್ಟ ಕರುಗಳಿಗೆ ಚಿಕಿತ್ಸೆ ನೋಡ್ಕೊಳ್ಬೇಕಾದ್ರೆ ಸಮೀಪದ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಯಾವಾಗ ಅಂತಂದ್ರೆ ಈ ಜಂತು ಬಾಧೆಗೆ ಕರು ಹುಟ್ಟಿದ 7-10 ದಿನ ಒಂದು ಸಾರಿ ಜಂತುನಾಶಕ ಕೊಡಿಸಲೇಬೇಕು. ಯಾಕಪ್ಪ ಅಂತಂದ್ರೆ ಆ ಜಂತು ಹುಳು ಮರಿ ತಾಯಿಯಿಂದ ಕರುಗಳಿಗೆ ಹಾಲಿನ ಮುಖಾಂತರ ಬರುತ್ತೆ, ಅದು ಗೊತ್ತಾಗೋದಿಲ್ಲ. ಬಂದಾಗ ಅದು 20ನೇ ದಿನಕ್ಕೆ ಕರು ಈ ಒಂದು ಆಸ್ಕ್ಯಾರಿಯೋಸಿಸ್, ಇದಕ್ಕೆ ಪ್ಯಾರಾಸೈಟಿಕ್ ವೈಟ್ ಸ್ಕೋರ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ಆ ಪ್ಯಾರಾಸೈಟಿಕ್ ವೈಟ್ ಸ್ಕೋರ್ ಅಂತಂದ್ರೆ ಬಿಳಿ ಬಿಳಿ ಇದು ಡಯೇರಿಯಾ ಮಾಡ್ಕೊಳ್ಳುತ್ತೆ, ಬೇದಿ ಮಾಡ್ಕೊಳ್ತದೆ. ಅವಾಗ ಏನಂತಾರೆ ರೈತರು, ಜಾಸ್ತಿ ಹಾಲು ಕುಡಿದಿದೆ ಬಿಟ್ಬಿಡಿ, ಅದೇನ ನಾಳೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಲ್ಲ, ಪ್ಯಾರಾಸೈಟಿಕ್ ವೈಟ್ ಸ್ಕೋರ್ ಈ ದುಂಡು ಹುಳು ಬಾಧೆಯಿಂದ ಆಗಿರ್ತಕ್ಕಂತ ಸಮಸ್ಯೆ ಅದು. ಆದ್ದರಿಂದ 23ನೇ ದಿನಕ್ಕೆ ಅವ್ರಿಗೆ ಗೊತ್ತಾಗಿದ್ರು, ಅವಾಗ ತಕ್ಷಣ ಜಂತುನಾಶಕ ಔಷಧಿ ಕೊಡಿಸ್ಬೇಕು. ಔಷಧ ವ್ಯವಸ್ಥೆ ಇದೆ, ಔಷಧ ವ್ಯವಸ್ಥೆ ಇದೆ. ಪೈಪರಜಿನ್ ಕಂಪೌಂಡ್ ಅಂತಕ್ಕಂತ ಔಷಧಿಯನ್ನ ಹೊಟ್ಟೆಗೆ ಹಾಕ್ಬೇಕು ಅದಕ್ಕೆ. ಅಂದ್ರೆ ಅದು ಗುಳಿಗೆ ರೂಪದಲ್ಲಿ ಇರುತ್ತೆ, ಪೈಪರಜಿನ್ ಅಡಿಪೇಟ್ ಅಂತೇಳಿ ಒಂದು ಪೌಡರ್ ಫಾರ್ಮ್ ನಲ್ಲಿ ಇದೆ ಸರ್, ಪೌಡರ್ ಫಾರ್ಮ್, ಅದು ಸಾಲ್ಟ್ ರೂಪದಲ್ಲಿ ಇರುತ್ತೆ. ಅದನ್ನ ರೈತರು ಪಶುವೈದ್ಯರ ಬಳಿ ಹೋಗಿ ಆ ಪೈಪರಜಿನ್ ಅಂತಕ್ಕಂತ ಔಷಧಿಯನ್ನ ಹಾಕಿಸ್ಬೇಕು. ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಜಂತು ಹುಳು ಬಾಧೆಯನ್ನ ತಡೆಗಟ್ಟಬಹುದು. 7-10 ದಿನದ ಒಳಗಡೆ ಒಂದು ಸಲ ಜಂತುನಾಶಕ ಕೊಡಿಸಬೇಕು. ಅಲ್ಲಿಂದ 10ನೇ ದಿನದಿಂದ ಮತ್ತೆ 15 ದಿನ ಬಿಟ್ಟು ಮತ್ತೆ ಒಂದು ಸಾರಿ ಜಂತುನಾಶಕ ಕೊಡಿಸಬೇಕು. ಆನಂತರ 1 ತಿಂಗಳಿಗೊಮ್ಮೆ 6 ತಿಂಗಳವರೆಗೆ ನಾವು ಜಂತುನಾಶಕ 1 ತಿಂಗಳಿಗೊಮ್ಮೆ ಕೊಡಿಸ್ಬೇಕು. ಈಗ ಡಾಕ್ಟರ್ ಆದಪ್ಪ ಅವರೇ, ಈಗ ಬಹಳ ಮುಖ್ಯವಾಗಿ ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳನ್ನ ನಾವು ನೋಡ್ತೇವೆ. ಕೆಲವೊಮ್ಮೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಮನೆ ಮದ್ದುಗಳನ್ನು ಕೂಡ ಬಳಕೆ ಮಾಡ್ತಾರೆ, ಹಾಗೇನಾದ್ರೂ ಈ ಜಂತು ಬಾಧೆಗೆ ಮನೆ ಮದ್ದು ಇದೇನ? ಜಂತು ಬಾಧೆಗೆ ಮನೆ ಮದ್ದು ಇದೆ ಸರ್. ಅದು ಏನಂತಂದ್ರೆ ಈಗ ಕರುಗಳು ಇರ್ತವೆ, ಕರುಗಳು ಇದ್ದಾಗ ಒಂದು 40 ಕೆಜಿ ತೂಕದ್ದು ಒಂದು ಎಮ್ಮೆ ಕರು ಇದೆ ಇಲ್ಲ ಇದು ಆಕಳ ಕರು ಇದೆ ಅಂತಂದ್ರೆ ಒಂದು 10 ಗ್ರಾಂ ಅಡಿಕೆ ಪುಡಿಯನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೇಕು. ಆ ಒಂದು ಕರುಗೆ ಖಾಲಿ ಹೊಟ್ಟೆಲೆ 10 ಗ್ರಾಮ್ ಅನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಸ್ಬೇಕು. ನಂತರ ಮನೆಯಲ್ಲಿರ್ತಕ್ಕಂತ ಒಂದು 1/2 ಲೀಟರ್ ಮಜ್ಜಿಗೆಯನ್ನ ಕುಡಿಸ್ಬೇಕು ಒಂದು 1/2 ಅವರ್ ಬಿಟ್ಟು. ಬಹಳ ಸುಲಭ ಒಂದು ರೀತಿಯಲ್ಲಿ, ಬಹಳ ಸುಲಭವಾದಂತ ಪರಿಣಾಮ ಏನಂತಂದ್ರೆ ಈ 1/2 ಅವರ್ ಬಿಟ್ಟು ನಾವು ಏನ್ ಮಜ್ಜಿಗೆ ಕುಡಿಸ್ತೀವಿ, ಆ ನಂತರ ಅಲ್ಲಿ ಇರ್ತಕ್ಕಂತ ಜಂತು ಹುಳುಗಳು ಮರಣ ಹೊಂದಿ ಅವು ಹೊರಗೆ ಬರ್ತವೆ, ಜಂತು ಹುಳುಗಳು ಹೊರದೂಡಲ್ಪಡ್ತವೆ ಮಜ್ಜಿಗೆ ಹಾಕಿದಾಗ. ಅದು ಒಂದು ಲಗ್ಜೆಟಿವ್ ಇಫೆಕ್ಟ್ ಅಂತೀವಿ ಅದಕ್ಕೆ, ಅಂದ್ರೆ ಸಗಣಿಯ ಮೂಲಕ ಹೋಗ್ತದೆ, ಸಗಣಿ ಮೂಲಕ ಆ ಜಂತು ಹುಳುಗಳು ಹೊರಗೆ ಬರ್ತವೆ. ಅವಾಗ ಅದಕ್ಕೆ ರಿಲೀಫ್ ಆಗತ್ತೆ, ಈ ಒಂದು ಕರುಗಳಿಗೆ ರಿಲೀಫ್ ಸಿಗುತ್ತೆ. ಈಗ ಅದೇ ಪರ ಎಮ್ಮೆ ಕರುಗಳಲ್ಲಿ ಬರುವ ದುಂಡು ಹುಳುಗಳ ಈ ನಿಯಂತ್ರಣ ಕ್ರಮ ಬಹಳ ಮುಖ್ಯವಾಗಿರ್ತದೆ. ಇಂಥ ಒಂದು ರೋಗ ಬರಬಾರದಂತ ರೈತರು ಆಶಿಸ್ತಾರೆ, ಅವರಿಗೆ ನೀವು ಯಾವ ರೀತಿಯ ತಡೆಗಟ್ಟುವ ಕ್ರಮಗಳನ್ನ ಸೂಚಿಸ್ತೀರಿ? ಹೌದು, ಈಗ ಕರುಗಳಿಗೆ ಬರಬಾರದು ಅಂತಂದ್ರೆ ಈಗ ಎಮ್ಮೆ ಅಥವಾ ಹಸು ಗರ್ಭ ಧರಿಸಿದ 7ನೇ ತಿಂಗಳಲ್ಲಿ ಆ ಒಂದು ಎಮ್ಮೆಗೆ ಜಂತುನಾಶಕ ಕೊಡಿಸಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿರುತ್ತದೆ, ಯಾಕಂದ್ರೆ ಗರ್ಭ ಧರಿಸಿದಲ್ಲಿ ನಾವು ಜಂತುನಾಶಕ ಕೊಡಿಸಬೇಕೋ ಬೇಡ ಅಂತ ರೈತರು ಬಹಳ ಗೊಂದಲದಲ್ಲಿರ್ತಾರೆ. ಅದಕ್ಕೆ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ಪಶುವೈದ್ಯರ ಬಳಿ ಹೋಗಿನೇ ಔಷಧಿ ತಗೋಬೇಕು. ಯಾಕಂದ್ರೆ ಎಲ್ಲಾ ಔಷಧಿನು ನಾವು ಗರ್ಭಾವಸ್ಥೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಇದನ್ನು ಕೊಡಿಸಬಹುದು. ಕೊಡಿಸಬಹುದು, ಆದ್ರೆ ಎಲ್ಲಾ ಜಂತುನಾಶಕ ಔಷಧಿಗಳು ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ ಇರ್ತದೆ. ಅಂತ ಔಷಧಿಯನ್ನ ನಾವು ಕೈ ಸಿಕ್ಕಿದ್ದನ್ನ ಕೊಡಿಸ್ಲಿಕ್ಕೆ ಆಗಲ್ಲ ರೈತರು. ಅದಕ್ಕೆ ಪಶುವೈದ್ಯರ ಬಳಿ ಹೋಗ್ಬೇಕು. ಆ ಒಂದು ಜಂತುನಾಶಕವನ್ನ ಗರ್ಭಾವಸ್ಥೆ 7 ತಿಂಗಳು ಗರ್ಭ ಇದ್ದಾಗ ಆ ಒಂದು ಎಮ್ಮೆಗೆ ಅಥವಾ ಹಸುವಿಗೆ ಕೊಡಿಸಿದಲ್ಲಿ ಈ ಮರಿಗಳ ಪ್ರಸರಣ ಎಮ್ಮೆಯಿಂದ ಕರುಗೆ ಬರತಕ್ಕಂಥದನ್ನ ನಾವು ತಡಿಬಹುದು ಸರ್. ಅದಕ್ಕೆ ಫೆನ್ಬೆಂಡಜೂಲ್ ಅಂತಕ್ಕಂತ ಒಂದು ಔಷಧಿ, ಜಂತುನಾಶಕ ಔಷಧಿಯನ್ನ ಕೊಡಿಸ್ಬೇಕು. ಯಾಕಂದ್ರೆ ಅದು ಸೇಫ್ಟಿ ಇದೆ, ಅದರಲ್ಲಿ ಪ್ರೆಗ್ನೆನ್ಸಿನಲ್ಲಿ ನಾವು ಅದನ್ನ ಕೊಡಬಹುದು. ಅದಕ್ಕೆ ಒಂದು ನಿಗದಿತ ಸಮಯ ಅಂತ 7ನೇ ತಿಂಗಳಲ್ಲಿ ಈ ಒಂದು ಜಂತುನಾಶಕ ಕೊಡಿಸಿದ್ರೆ ಮರಿಗಳು ಎಮ್ಮೆಯಿಂದ ಕರುಗಳಿಗೆ ಪ್ರಸರಣ ಆಗೋದಿಲ್ಲ ಸರ್. ಆಮೇಲೆ ಮುಂಜಾಗ್ರತೆಯನ್ನು ಕೂಡ ವಹಿಸಬೇಕು ಅಂತ. ಹೌದು ಸರ್. ಇನ್ನೊಂದು ಏನಂತಂದ್ರೆ, ಈಗ ನಾವು ಯಾವುದೇ ಒಂದು ಜಂತುನಾಶಕವನ್ನು ಕೊಡಿಸಬೇಕು ದನಗಳಿಗೆ ಅಂತಂದ್ರೆ, ಈಗ ವ್ಯಾಕ್ಸಿನ್ ಅಂದ್ರೆ ಚುಚ್ಚುಮದ್ದು ಕೊಡಿಸ್ತಾ ಇರ್ತೀವಿ, ಈಗ FMD ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇರ್ತಾರೆ ಸರ್. ಅದಕ್ಕಿಂತ ಮುಂಚೆ 15 ದಿನಗಳ ಮುಂಚೆ ನಾವು ಈ ಒಂದು ಜಂತುನಾಶಕ ಕೊಡಿಸ್ಬೇಕು. ಯಾಕಂತಂದ್ರೆ ಯಾವುದೇ ಲಸಿಕೆ ಹಾಕಿದ್ರು ಕೂಡ ಈ ಒಂದು ಜಂತುಗಳಿದ್ರೆ ಅದರದ್ದು ಪರಿಣಾಮ ಇರೋದಿಲ್ಲ. ಅದಕ್ಕೆ ಮೊದಲು 15 ದಿನ ಮೊದಲು ಇದನ್ನು ಕುಡಿಸಿ. 15 ದಿನ ಮುಂಚೆ ಜಂತುನಾಶಕ ಕುಡಿಸಿದ್ರೆ ಒಳ್ಳೆ ಇಮ್ಯುನಿಟಿ ಬರುತ್ತದೆ, ಪ್ರತಿರೋಧಕ ಶಕ್ತಿ ಎಷ್ಟು ಬೇಕಾಗಿರುತ್ತೆ ಅಷ್ಟು ಬರುತ್ತೆ ಈ ಒಂದು FMD ವ್ಯಾಕ್ಸಿನ್ ಮಾಡಿದಾಗ. ಅಂದ್ರೆ ಈಗ ಪಶುಪಾಲನಾ ಕೇಂದ್ರಗಳಲ್ಲಿ, ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಎಲ್ಲ ಇದಕ್ಕೆ ವ್ಯವಸ್ಥೆ ಇದೆಯಾ? ಜಂತುನಾಶಕ ಕೊಡಿಸಲಿಕ್ಕೆ ಎಲ್ಲಾ ಒಂದು ಪಶು ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇದೆ ಸರ್. ರೈತರು ಅವಕ್ಕೆ ಔಷಧಿ ಕೊಡಿಸ್ಬೇಕಂತೇಳಿ ಅಲ್ಲಿ ಹೋಗ್ಬೇಕು, ಹೋದಾಗ ಮಾತ್ರ ಸಿಗುತ್ತೆ. ತಾನಾಗಿ ರೈತರು ಕೇಳ್ಕೊಂಡೇ ಹೋಗ್ಬೇಕು, ಯಾಕಂದ್ರೆ ಒಂದು ಆಂದೋಲನ ಅಭಿಯಾನ ಅಂತ ಏನು ಮಾಡಂಗಿಲ್ಲ. ಅಭಿಯಾನ ಕೆಲವೊಂದು ಟೈಮಲ್ಲಿ ಮಾಡ್ತಾ ಇರ್ತಾರೆ, ಬಟ್ ಈಗೆಲ್ಲ ಈಗ ಚುಚ್ಚುಮದ್ದು ಅಭಿಯಾನನೇ ಜಾಸ್ತಿ ನಡೀತಾ ಇರೋದ್ರಿಂದ ಅದಕ್ಕಿಂತ ಮುಂಚೆ ರೈತರು ಮುಂಜಾಗ್ರತೆಯಾಗಿ ಒಂದು 15 ದಿನ ಮುಂಚೆ ಈ ಒಂದು ಜಂತುನಾಶಕ ಕೊಡಿಸ್ಬಿಟ್ರೆ ಅವ್ರಿಗೆ ಒಳ್ಳೆ ಒಂದು ಇಮ್ಯುನಿಟಿ ಡೆವಲಪ್ಮೆಂಟ್ ಆಗುತ್ತೆ. ಆದಪ್ಪ ಅವರು ಏನ್ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾವುದೇ ಲಸಿಕೆ ಹಾಕುವ 15 ದಿನ ಮೊದಲು ಇದನ್ನೊಮ್ಮೆ ಹಾಕಿಸಬೇಕು. ಹೌದು ಹೌದು ಹೌದು ಸರ್. ಆಮೇಲೆ ಈಗ ಯಾವ್ಯಾವ ಸಮಯದಲ್ಲಿ ಜಂತುನಾಶಕ ಕೊಡಿಸಬೇಕು, ಹೆಂಗ್ ತಡೆಗಟ್ಟಬೇಕಂತಂದ್ರೆ, ಈಗ ಆಲ್ರೆಡಿ ಹೇಳಿದ ಹಾಗೆ ಎಮ್ಮೆ ಅಥವಾ ಹಸು ಗರ್ಭ ಧರಿಸಿದ 7 ತಿಂಗಳಲ್ಲಿ ಜಂತುನಾಶಕ ಕೊಡಿಸಬೇಕು. ಒಂದೇ ತರದ ಜಂತುನಾಶಕ ಕೊಡಿಸಬಾರ್ದು. ಯಾವಾಗ್ಲೂ ಅಲ್ಬೆಂಡಜೋಲೆ ಕೊಡಿಸ್ತಾ ಇದ್ರೆ ಅದನ್ನೇ ಕೊಡಿಸಬಾರ್ದು, ಬೇರೆ ಕೊಡಬೇಕು, ಬೇರೆ ಕೊಡಿಸಬಾರ್ದು. ಅದು ರೈತರು ಹೇಳಬೇಕು, ಮೊದಲನೇ ಸಲ ಹೀಗೆ ಕೊಟ್ಟಿದೆ ಇನ್ನು ಬೇರೆ ಕೊಡಿ ಅಂತ ಹೇಳ್ಬೇಕು. 6 ತಿಂಗಳಿಗೊಮ್ಮೆ ಔಷಧಿಯನ್ನ ಕೊಡಿಸಬೇಕು. ಇಲ್ಲ ಅದಕ್ಕೆ ಆಕಳು ಅಥವಾ ಎಮ್ಮೆಗೆ ಯಾವ್ದಾವ್ದು ಕುಡಿಸಿದ್ದೀವಿ ಇದ್ರ ಪರವಾಗಿ ಅಂತ ಹೇಳ್ಕೊಂಡು ಬರೆದಿಟ್ಕೊಳ್ಬೇಕಾಗ್ತದೆ. ಹೇಗೆ ಪಶುವೈದ್ಯರ ಹತ್ರ ಹೋಗ್ತಾ ಇದ್ರೆ ಏನ್ ಸಮಸ್ಯೆ ಇಲ್ಲ, ಅವರೇ ಬೇರೆ ಇದನ್ನ ಕೊಡ್ತಾರೆ. ಈಗ ಯಾವಾಗ್ಲೂ ಈಗ ಹಳ್ಳಿನಲ್ಲಿ ಒಂದು ಪಶು ಆಸ್ಪತ್ರೆ ಇದ್ದೇ ಇರುತ್ತದೆ, ಒಂದು ಡಿಸ್ಪೆನ್ಸರಿ ಅಂತ, ಅಲ್ಲೇ ಸಾಮಾನ್ಯವಾಗಿ ಹೋಗುತ್ತಿರೋದ್ರಿಂದ ಅವರು ಒಂದು ಔಷಧಿ ಕೊಟ್ರೆ ಈ ನೆಕ್ಸ್ಟ್ ಬಂದಾಗ ಅವ್ರು ಬೇರೆ ಜಂತುನಾಶಕನ ಕೊಡಿಸ್ತಾರೆ. ಆಮೇಲೆ ದನಗಳನ್ನ ಕೆರೆ ಮತ್ತು ನೀರು ನಿಂತ ಪ್ರದೇಶ ಜಗು ಪ್ರದೇಶದಲ್ಲಿ ಮೇಯಿಸಬಾರ್ದು. ಈ ತರ ಒಂದು ತಡೆಗಟ್ಟತಕ್ಕಂತ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಸ್ವಚ್ಛವಾದ ನೀರು ಕುಡಿಸಬೇಕು, ಮೇವು ತಿನ್ನಿಸಬೇಕು. ಆನಂತರ ಹುಲ್ಲುಗಾವಲಿಗೆ ಕಾಫರ್ ಸಲ್ಫೇಟ್ ಅಂತಕ್ಕಂತ ಔಷಧಿಯನ್ನ ಸಿಂಪಡಿಸಬೇಕು, ಇಲ್ಲ ಬಾತುಕೋಳಿಗಳನ್ನ ಬಿಡಬೇಕು. ಈ ಒಂದು ಕ್ರಮ ವಹಿಸುವುದರಿಂದ ಅಲ್ಲಿ ಶಂಕದ ಹುಳುಗಳು ಇರೋದಿಲ್ಲ. ಈ ಬಾತುಕೋಳಿಗೆ ಬಿಟ್ಟಾಗ ಶಂಕದ ಹುಳುಗಳನ್ನು ತಿಂದು ಅದನ್ನ ಕಡಿಮೆ ಮಾಡುತ್ತೆ. ಅವಾಗ ಈ ಪ್ರಸರಣ, ಮರಿ ಪ್ರಸರಣ ಕಡಿಮೆ ಆಗಿ ಈ ಒಂದು ಜಂತು ಹರಡದನ್ನ ಕಡಿಮೆ ಮಾಡಬಹುದು. ಈಗ ಅದೇ ಪವರ್ ಒಂದು ಮಾತು ಹೇಳಿ, ಈಗ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಾಧೆ ಹೇಗಿದೆ ಮತ್ತೆ ನಿರ್ವಹಣಾ ವ್ಯವಸ್ಥೆಯು ಚೆನ್ನಾಗಿದೆ ಹೇಗೆ ಅಂತ? ಈ ಒಂದು ಭಾಗದಲ್ಲಿ ಜಂತುಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಬಹಳಷ್ಟು ದುಂಡು ಹುಳುಗಳ ಬಾಧೆ ಎಮ್ಮೆ ಕರುಗಳಲ್ಲಿ ಆಗಿರ್ಬೋದು, ದನಗಳಲ್ಲಿ ಆಗಿರ್ಬೋದು, ಕುರಿ ಮತ್ತು ಮೇಕೆಗಳಲ್ಲಿ ಆಗಿರ್ಬೋದು ದುಂಡು ಹುಳು ಬಾಧೆ ಜಾಸ್ತಿ ಇದೆ. ಈ ಒಂದು ಚಪ್ಪಟೆ ಹುಳು ಮತ್ತು ಲಾಡಿ ಹುಳುಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ದುಂಡು ಹುಳು ಬಾಧೆ ಜಾಸ್ತಿ. ಯಾಕಂತಂದ್ರೆ ಈ ಮರಿಗಳ ಒಂದು ಉತ್ಪಾದನೆ ಈ ಒಂದು ದುಂಡು ಹುಳುಗಳಲ್ಲಿ ಜಾಸ್ತಿ ಇದೆ. ಒಂದು ಹೆಣ್ಣು ದುಂಡು ಹುಳು ಹೊಟ್ಟೆಯಲ್ಲಿ ಇದ್ದಾಗ ಆ ಒಂದು ಮೊಟ್ಟೆಗಳ ಉತ್ಪಾದನೆ 20,000 ರಿಂದ 1,00,000 ಮೊಟ್ಟೆಗಳನ್ನ ಹಾಕ್ತಕ್ಕಂತ ಸಾಮರ್ಥ್ಯವನ್ನು ಹೊಂದಿವೆ. ಅಂದ್ರೆ ಹರಡುವ ವೇಗನು ಕೂಡ ಹರಡುವ ವೇಗ ಹೆಚ್ಚಿರೋದ್ರಿಂದ ದುಂಡು ಹುಳುಗಳ ಒಂದು ಸಮಸ್ಯೆ ಬಹಳ ಇದೆ. ನಿರ್ವಹಣೆ ಕ್ರಮ ಮತ್ತೆ ಇದನ್ನೆಲ್ಲ ರೈತರು ಪಾಲಿಸ್ತಾ ಇದ್ದಾರೆ ಹೇಗೆ? ರೈತರು ಯಾವಾಗ ಸಮಸ್ಯೆ ಕಂಡ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ಬಹಳಷ್ಟು ದಿನ ಆರಾಮ ಆಗುತ್ತೆ ಅಂತಕ್ಕಂತ ನೆಗ್ಲಿಜಿಯನ್ಸ್ ಬೇಡ. ತಕ್ಷಣ ಪಶುವೈದ್ಯರಿಗೆ ಮಾಹಿತಿ ಕೊಟ್ಟು ಔಷಧಿಯನ್ನು ಕೊಡಿಸ್ತಕ್ಕಂತ ವ್ಯವಸ್ಥೆ ಮಾಡಬೇಕು. ಅಂದ್ರೆ ರೈತರು ಈ ಎಮ್ಮೆ ಕರುಗಳಲ್ಲಿ ಕಂಡುಬರೋ ದುಂಡು ಹುಳುಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಈ ಭಾಗದಲ್ಲಿ ಅತಿಯಾಗಿ ಇರುವುದರಿಂದ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಅನುಸರಿಸಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ತುಂಬಾ ಒಳ್ಳೇದು ಡಾಕ್ಟರ್ ಆದ್ಯಪ್ಪ ಜಿ ಅವರೇ, ಇಷ್ಟು ಹೊತ್ತಿನ ತನಕ ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಾಧೆ ಮತ್ತು ನಿರ್ವಹಣೆ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತರಿಗೆ ಇನ್ನಷ್ಟು ಸಂದೇಹಗಳು ಸಂಶಯಗಳು ಇರ್ತವೆ, ಅವರು ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ? 9741888087. ರೈತ ಬಾಂಧವರೇ, ಈ ಸಂಖ್ಯೆಗೆ ಕರೆ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಧನ್ಯವಾದ ಆದ್ಯಪ್ಪ ಅವರು, ಇಷ್ಟು ಹೊತ್ತಿನ ತನಕ ಎಮ್ಮೆ ಕರುಗಳಲ್ಲಿ ಕಂಡು ಬರುವ ದುಂಡು ಹುಳುಗಳ ಬಾಧೆಯ ಬಗ್ಗೆ ಮತ್ತು ಅದನ್ನು ನಿರ್ವಹಣೆ ಮಾಡುವ ಎಲ್ಲ ಮಾರ್ಗೋಪಾಯಗಳನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಇದುವರೆಗೆ ತಜ್ಞವಾಣಿಯಲ್ಲಿ ಎಮ್ಮೆ ಮತ್ತು ಕರುಗಳಲ್ಲಿ ಕಂಡುಬರುವ ದುಂಡು ಹುಳುಗಳ ನಿರ್ವಹಣೆ ಕುರಿತು ಡಾ ಆದ್ಯಪ್ಪ ಜೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಇನ್ನು ಮುಂದೆ ಕೇಳಿ ಭಗವಂತಪ್ಪ ಪಂಚಗಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು. ಮರೆಲಾರೆ ಪ್ರಭು ನಿನ್ನ ನಾನು, ಮರೆಲಾರೆ ಗುರು ನಿನ್ನ ನಾನು, ಮರೆಲಾರೆ ಪ್ರಭು ನಿನ್ನ ನಾನು, ಮರೆಲಾರೆ ಗುರು ನಿನ್ನ ನಾನು, ಗುರು ನಿನ್ನ ನಾನು, ಮರೆಲಾರೆ ಪ್ರಭು ನಿನ್ನ ನಾನು, ಮರೆಲಾರೆ ಗುರು ನಿನ್ನ ನಾನು, ಮರೆಲಾರೆ ಪ್ರಭು ನಿನ್ನ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದವನ್ನು ಕೇಳಿ. ರಂಗಮಂಟಪದಲ್ಲಿ ಜಂಗಮಯ ಹಾನ ಜನಗಲ್ಲ ಕೂನ ರಂಗಮಂಟಪದಲ್ಲಿ ಜಂಗಮಯ ಹಾನ ಜನಗಲ್ಲ ಕೂನ ಭವ ನಿಂದೆಯನಗಾಮಾನ ಮುತ್ತೈದಿಸ್ತಾನ ಭವ ನಿಂದೆಯನಗಾಮಾನ ಮುತ್ತೈದಿಸ್ತಾನ ಇದುವರೆಗೆ ಭಗವಂತಪ್ಪ ಪಂಚಗಟ್ಟಿ ಮತ್ತು ಸಂಗಡಿಯರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಇನ್ನೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿ ರಂಗ. ಇನ್ನು ಕಾರ್ಯಕ್ರಮ ಮುಗಿಸು ಹೊತ್ತಾಯ್ತು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ನಿಲಯ. ಆತ್ಮೀಯ ಕೇಳುಗರೆ, ಭಾರತದ ಅಮೃತ ಮಹೋತ್ಸವ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರವು ಪ್ರಸಾರ ಮಾಡುವ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಸರಣಿ ಕಾರ್ಯಕ್ರಮವು 2021 ನವೆಂಬರ್ದಿಂದ 2022 ಅಕ್ಟೋಬರ್ ವರೆಗೆ ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳೆ ಬೆಳಿಗ್ಗೆ 10:30 11:30 ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ, ಈ ವಿಷಯ ಕುರಿತು ನೇರ ಪ್ರಸಾರದಲ್ಲಿ ಉಪನ್ಯಾಸ. ಮಾತನಾಡುತ್ತಾರೆ ಹುಮನಾಬಾದಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಶ್ರೀಮತಿ ಶಿವಲೀಲಾ ಮಠಪತಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸುತ್ತಿದ್ದಾರೆ ಹಿರಿಯ ನ್ಯಾಯವಾದಿಗಳಾದ ಕಲಬುರಗಿಯ ಕಲ್ಯಾಣರಾವ್ ಬಕ್ಷಿ. ಉಪನ್ಯಾಸ, ದೇಶಭಕ್ತಿ ಗೀತೆ, ಸ್ವಾತಂತ್ರ್ಯದ ಸ್ಮರಣೆ ಹೀಗೆ ವೈವಿಧ್ಯಮಯವಾಗಿ ನೇರ ಪ್ರಸಾರದಲ್ಲಿ ಬಿತ್ತರವಾಗಲಿದೆ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ